ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು ಕೇವಲ ಶೇಕಡ 10% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ಪ್ರಸನ್ನದಾಯಕವಾದಂತಹ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ತಜ್ಞವಾಣಿ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಮೋಹಕ ಬಲೆಗಳ ಬಗ್ಗೆ ತಾವು ಕೇಳಿದ್ದೀರಿ. ಅನೇಕರು ಮೋಹಕ ಬಲೆಗಳನ್ನ ತಾವು ತಮ್ಮ ಹೊಲದೊಳಗೆ ಹಾಕಿದ್ದೀರಿ. ಈ ಮೋಹಕ ಬಲೆಗಳಲ್ಲಿ ಇರುವಂತಹ ರಾಸಾಯನಿಕದಿಂದ ಹುಳಗಳು ಆಕರ್ಷಿತ ಆಗಿ ಅಲ್ಲಿ ಬಂದು ಬೀಳ್ತವ. ಹಿಂಗಾಗಿ ನಮ್ಮ ಹೊಲದೊಳಗ ಎಷ್ಟು ಕೀಟಗಳು ಅದಾವ ಅನ್ನೋದ್ರ ಬಗ್ಗೆ ನಿಮಗ ಒಂದು ದೊಡ್ಡ ಮಾಹಿತಿ ಸಿಗ್ತದ. ಇದರ ಮೂಲಕ ತಾವು ಕೀಟ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಈ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಯಾಕಪ್ಪ ಅಂತಂದ್ರೆ ಕೀಟ ನಿರ್ವಹಣೆ ಒಳಗೆ ಮೋಹಕ ಬಲೆಗಳ ಪಾತ್ರ ಬಹಳ ದೊಡ್ಡದಿದೆ. ವಿಜ್ಞಾನಿಗಳು ಹೇಳುವ ಪ್ರಕಾರ ಮೋಹಕ ಬಲೆಗಳನ್ನ ನಾವು ಉಪಯೋಗ ಮಾಡೋದ್ರಿಂದ ಶೇಕಡ 50% ಕೀಟಗಳನ್ನು ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ತಮ್ಮ ಗಮನವನ್ನ ಅವರು ಸೆಳೀತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ರಾಸಾಯನಿಕಗಳನ್ನು ಕಡಿಮೆ ಉಪಯೋಗ ಮಾಡಬೇಕು ಅನ್ನುವಂತಹ ಉದ್ದೇಶ ಇಟ್ಟುಕೊಂಡು ಏನು ಕೃಷಿ ಮಾಡ್ತಾ ಇದ್ದೀವಿ, ಆ ಉದ್ದೇಶ ಮೋಹಕ ಬಲೆಗಳನ್ನು ಉಪಯೋಗ ಮಾಡೋದ್ರಿಂದ ಈಡೇರ್ತದ ಅನ್ನುವಂತಹ ಮಾತು ಕೂಡ ಇಲ್ಲಿ ಗಮನಿಸಬೇಕಾದಂತಹದ್ದು. ಆದ್ರಿಂದ ನಮ್ಮ ಖರ್ಚನ್ನ ರಾಸಾಯನಿಕಗಳ ಮೇಲೆ ಏನು ನಾವು ಮಾಡ್ತಾ ಇದ್ದೀವಿ ಅದನ್ನ ಕಡಿಮೆ ಮಾಡಿ ಮೋಹಕ ಬಲೆಗಳನ್ನ ಉಪಯೋಗ ಮಾಡೋದ್ರಿಂದ ನಾವು ಅಲ್ಲಿ ಖರ್ಚನ್ನು ಉಳಿಸಬಹುದು. ಅದರ ಜೊತೆಗೆ ಈ ರಾಸಾಯನಿಕಗಳ ದುಷ್ಪರಿಣಾಮಗಳನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಳಬಹುದು. ಈ ಬಗ್ಗೆ ನಮ್ಮ ಜೊತೆಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗೆ ಕೀಟಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಎಂ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಯೂಸ್ ಮಾಡ್ತೀವಿ, ಪೆಸ್ಟಿಸೈಡ್ ಎಲ್ಲ ಯೂಸ್ ಮಾಡ್ತೀವಿ. ಅದರಿಂದ ನಮ್ಗೆ ಆಗುವ ಅನಾಹುತ ಅದ್ರ ಬಗ್ಗೆ ನಾವು ಯಾರು ಯೂಸ್ ಮಾಡೋದಿಲ್ಲ. ಮತ್ತು ಅದು ಅಲ್ಲದೇನೆ ನಾವು ಈಗ ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ, ಆದರೂ ಯಾರು ನೀವು ಫಾಲೋ ಮಾಡ್ತಾ ಇಲ್ಲ. ಅದು ಏನು ಅಂದರೆ ಮೋಹಕ ಬಲೆ, ಸ್ಪೆಷಲಿ ಹಣ್ಣಿನ ನೊಣಗಳಲ್ಲಿ ಯೂಸ್ ಮಾಡೋಂಥದ್ದು. ಇದು ಏನಾಗ್ತದೆ, ನಾವು ಕೆಮಿಕಲ್ ಪೆಸ್ಟಿಸೈಡು ನಾವು ಸ್ಪ್ರೇ ಮಾಡೋದಿರೋದಿಲ್ಲ, ಲೇಬರ್ ಬೇಕಾಗಿರೋದಿಲ್ಲ. ಆ ಸ್ಪ್ರೇ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಹಾನಿಯಾಗುವಂಥದ್ದು ನಾವು ಯಾವಾಗೂ ವಿಚಾರ ಮಾಡೋದಿಲ್ಲ. ಅದಕ್ಕಾಗಿ ನಾವು ಇವನ್ನ ಯೂಸ್ ಮಾಡಬೇಕಾಗ್ತದ. ಅದಕ್ಕೆ ನಾವು ಮ್ಯಾಂಗೋದಾಗ ಮಾವಿನ ಹಣ್ಣಿನಲ್ಲಿ ಅದನ್ನ ಮಿಥಾಲ್ ಯೂಸ್ ಲೂರ್ ಅಂತ ನಾವು 1 ಎಕರೆಗೆ 4-5 ಯೂಸ್ ಮಾಡೋದಾದ್ರೆ ಅವೇ ಹುಳುಗಳು ಬಂದು ಬಿದ್ದು ಸತ್ತೋಗ್ತಾವ. ಅಲ್ಲಿ ಏನಾಗ್ತದೆ ಅಂದ್ರೆ ಗಂಡು ನೊಣ ಏನಾಗ್ತದೆ ಹೆಣ್ಣದ ಅಂತ ತಿಳ್ಕೊಂಡು ಬರ್ತದ, ಬಂದು ಅದು ಮೋಹಕ ಬಲೆ ಒಳಗೆ ಬಿದ್ದು ಸತ್ತೋಗ್ತದ. ಅದರಿಂದ ಏನಾಗ್ತದೆ, ಮುಂದೆ ಕೂಡದ ಚಾನ್ಸ್ ಹೋಗ್ಬಿಡ್ತದ. ಅದರಿಂದ ಮೊಟ್ಟೆ ಇಡೋಕ್ಕಾಗಲ್ಲ, ಹಂಗಾಗಿ ಅದ್ರದ್ದು ಸಂಖ್ಯೆ ಏನಾಗ್ತದೆ ಮುಂದೆ ಪಾಪ್ಯುಲೇಷನ್ ಆಗೋದಿಲ್ಲ. ಈ ನೊಣದಿಂದ ನಾವು ಸೇವ್ ಮಾಡಬಹುದು, ಅದನ್ನು ಉಳಿಸಬಹುದು. ಇದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು, ಯಾಕಂದ್ರೆ ಇಲ್ಲಿ ನಾವು ಪೆಸ್ಟಿಸೈಡ್ ಏನು ಸ್ಪ್ರೇ ಮಾಡಲ್ಲ. ಅದು ಅಲ್ಲದೇನೆ ಮತ್ತೆ ನಮ್ಗೆ ಬೇಕಾಗಿರುವಂತ ರೈತನ ಮಿತ್ರ ಕೀಟಗಳು ಇರ್ತಾವ ಎನ್ವೈರನ್ಮೆಂಟ್ ದಾಗ, ಅವು ಸಾಯಂಗಿಲ್ಲ. ಯಾಕಂದ್ರೆ ಇಲ್ಲಿ ಸ್ಪ್ರೇನು ಮಾಡೋದಿಲ್ಲ. ಅದ್ರ ಜೊತೆ ಜೊತೆನೆ ಮತ್ತ ಜೇನುಗಳು ಇರ್ತಾವ, ಅವಕ್ಕೂ ಚಾನ್ಸ್ ಇರಲಿಲ್ಲ, ಯಾಕಂದ್ರೆ ನಾವು ಸ್ಪ್ರೇನು ಮಾಡೋದಿಲ್ಲ. ಅದು ಅಲ್ಲದೇನೆ ಮತ್ತೆ ಟಾಕ್ಸಿಕ್ ರೆಸಿಡ್ಯೂ ಏನಂತಾರ ಈ ಪೆಸ್ಟಿಸೈಡ್ದು, ಅದರ ಅವಶೇಷಗಳು ನಮ್ಮ ಬಾಡಿಯಲ್ಲಿ ಹೋಗಲ್ಲ, ಯಾಕಂದ್ರೆ ನಾವು ಸ್ಪ್ರೇನು ಮಾಡಲ್ಲ. ಅವೆಲ್ಲ ನಮ್ಮ ದೇಹದಲ್ಲಿ ಹೋಗ್ಬಿಟ್ಟು ನಮ್ದು ಬೇರೆ ಬೇರೆ ಅಂಗಾಂಗಗಳ ವೈಫಲ್ಯ ಆಗ್ತಾ ಇದೆ ನೋಡ್ತಾ ಇದೀವಿ ನಾವು. ಈಗ 20-30 ವರ್ಷದಿಂದ ಜನ ಬಹಳ ಸಾಯ್ತಾ ಇದ್ರು, ಅವ್ರ ವಯಸ್ಸು 90-80 ಇರ್ತಿತ್ತು, ಇವಾಗ ನೋಡಿದ್ರೆ 50-60 ಆಗ್ತಾ ಇಲ್ಲ. ಮತ್ತೆ ಅವಾಗ ಹಾಸ್ಪಿಟಲ್ ಕಮ್ಮಿ ಇದ್ದು ಇವಾಗ ನೋಡಿದ್ರೆ ಹಾಸ್ಪಿಟಲ್ ಬಹಳ ಆಗ್ಯಾವ. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ. ಫುಡ್ ಅಂದ್ರೆ ಬಹಳ ಇಂಪಾರ್ಟೆಂಟ್, ಅದು ನಾವು ತೊಗ್ತಾ ಇರೋ ಫುಡ್ಡೇ ನಮ್ಗೆ ಮೆಡಿಸಿನ್. ಇಲ್ಲ ಅಂದ್ರೆ ಏನಾಗ್ತದೆ, ಹಿಂಗ ನಮ್ಮ ಮನ್ಸು ಬಂದಂಗೆ ನಾವು ತಗೊಂಡ್ರೆ ಫುಡ್ ಈ ತರ ಪೆಸ್ಟಿಸೈಡ್ ಸ್ಪ್ರೇ ಮಾಡಿದ್ದು, ಮುಂದೊಂದ್ ದಿವಸ ಏನಾಗ್ತದೆ, ನಾವು ಮೆಡಿಸಿನ್ ಅನ್ನ ಫುಡ್ ಇದ್ದಂಗ್ ತಗೋಬೇಕಾಗ್ತದೆ. ಹಂಗಾಗಿ ನಾವು ಇದೆಲ್ಲ ವಿಚಾರ ಮಾಡಬೇಕಾಗ್ತದೆ. ಅದ್ರ ಜೊತೆ ಜೊತೆನೆ ನಾವು ತರಕಾರಿಯಲ್ಲಿ ಸ್ಪೆಷಲಿ ಕಲ್ಲಂಗಡಿ ಮತ್ತ ಕುಂಬಳಕಾಯಿ, ಹೀರಿಕಾಯಿ, ಅದಕ್ಕೆ ನಾವು ಕ್ಯೂರ್ ಲ್ಯೂರ್ ಅನ್ನ ಒಂದು ಮೋಹಕ ಬಲೆ ಯೂಸ್ ಮಾಡಬಹುದು. ಮತ್ತೆ ತೆಂಗಿನ ಗಿಡಕ್ಕೆ ಫೆರಮೋನ್ ಲ್ಯೂರ್ ಯೂಸ್ ಮಾಡಬಹುದು. ಅದೇನಾಗ್ತದೆ, ಒಂದು ಬಕೆಟ್ ತರ ಇರ್ತದ ಅದು, ಯಾಕಂದ್ರೆ ಅದು ಹುಳನೇ ಅಷ್ಟೊಂದು ದೊಡ್ಡದಾಗಿರ್ತದ. ಅದಕ್ಕೆ ಬಕೆಟ್ ತರ ಇರೋ ದೊಡ್ಡದು ನಾವು ಇಡಬೇಕಾಗ್ತದೆ ಬಲೆ. ಅದು ಒಂದ್ಸಲ ಹಾಕಿದ್ರೆ 6 ತಿಂಗಳವರೆಗೆ ನಡೀತದೆ. ಮತ್ತೆ ಇನ್ನೊಂದು ಬದನೆಕಾಯಿಯಲ್ಲಿ ಕಾಂಡ ಮತ್ತು ಹಣ್ಣು ಬೋರ್ಗೆ ಲುಸಿಲೂರ್ ಅಂತ ಹಾಕ್ತಾರ. ಯಾಕಂದ್ರೆ ಬಹಳ ಪ್ರಾಬ್ಲಮೆಟಿಕ್ ಅದು, ಹೈಲಿ ವಿನಾಶಕಾರಿ ಹುಳ ಇದು. ಹಂಗಾಗಿ ಅದನ್ನೇ ಅದೇ ಬಂದು ಸತ್ತೋಗ್ತದೆ ಇದು. ಇವೆಲ್ಲ ಐದಾರು ಬೇರೆ ಬೇರೆ ತರಹದ ಮೋಹಕ ಬಲೆಗಳಿದಾವೆ. ಇವನ್ನ ನಾವು ಅಟ್ ಲೀಸ್ಟ್ 4-5 ಒಂದ್ ಎಕರೆಗೆ ನಾವು ಕಟ್ಟಬೇಕಾಗ್ತದ. ಇವು 2-3 ತಿಂಗಳವರೆಗೆ ಒಂದ್ಸಲ ಕಟ್ಟಿದ್ರೆ ಅವನ್ನೇ ನಾವು ಉಪಯೋಗ ಮಾಡಬಹುದು. 2-3 ತಿಂಗಳವರೆಗೆ ಒಂದ್ ಹಾಕಿದ್ರೆ ಸಾಕು. ಅಂದ್ರೆ ಈ ಮೋಹಕ ಬಲೆಗಳನ್ನ ಉಪಯೋಗ ಮಾಡೋದ್ರಿಂದ ನಾವು ಯಾವುದೇ ರಾಸಾಯನಿಕವನ್ನ ನಾವು ಸ್ಪ್ರೇ ಮಾಡೋದಕ್ಕೆ ಆಗುದಿಲ್ಲ, ಅಂದ್ರೆ ಅದರಿಂದ ನಾವು ಮುಕ್ತ ಆಗ್ತೀವಿ. ರಾಸಾಯನಿಕಗಳನ್ನ ನಾವು ಬಳಸೋದಿಲ್ಲ. ಏನು ಮೋಹಕ ಬಲೆ ಒಳಗೆ ರಾಸಾಯನಿಕಗಳು ಇರ್ತಾವ, ಅವುಗಳಿಗೆ ಕೀಟಗಳು ಬಲಿಯಾಗ್ತಾವ, ಮತ್ತೆ ಮುಂದೆ ಅವುಗಳ ಸಂತತಿ ಮುಂದುವರಿಯುವುದಿಲ್ಲ ಅನ್ನುವಂತ ಮಾತು. ಈಗ ಕಾಯಿಪಲ್ಯ ಒಳಗೆ ಸಾಕಷ್ಟು ಹೇಳದ್ರಿ, ಯಾವುದು ಕ್ಯೂರ್ ಲ್ಯೂರ್ ಅನ್ನುವಂಥದ್ದು ಕಲ್ಲಂಗಡಿ ಒಳಗ, ಕುಂಬಳಕಾಯಿ ಒಳಗ, ಹೀರೆಕಾಯಿ ಒಳಗ ಉಪಯೋಗ ಮಾಡ್ಕೊಳ್ಬಹುದು. ಅದರ ನಂತರ ಈ ತೆಂಗಿನಲ್ಲಿ ಸಹಿತ ಏನಾದರೂ ಮಾಡಬಹುದ ಹೆಂಗ ಅಂತೀರಿ ಡಾಕ್ಟರ್? ರಿನಲ್ ಲ್ಯೂರ್ ಅಂತಿದೆ, ಯಾಕಂದ್ರೆ ತೆಂಗ್ ಹೈಟ್ ಆಗಿರ್ತದೆ, ಅದಕ್ಕೆ ನಾವು ಸ್ಪ್ರೇ ಮಾಡಕ್ಕೆ ಆಗಲ್ಲ. ಇದು ನಾವು ಕಟ್ಟಿದ್ರಿಂದ ನಿಯರ್ ಗಿಡಕ್ಕೆ ಒಂದು 5-4 ಫೀಟ್ ಹೈಟ್ಗೆ ನಿಯರ್ ಬೈ ಯಾವ್ದೋ ಒಂದ್ ಕಟ್ಟಿದ್ರೆ ಅವ ಮ್ಯಾಲಿಂದ ಒಳಗ್ ಬಂದ್ ಬೀಳ್ತಾವ. ನಾವು ಸ್ಪ್ರೇ ಮಾಡಕ್ ಮ್ಯಾಕ್ ಹೋಗೋದು ಬೇಕಾಗಿಲ್ಲ, ಅವ ಬೀಳ್ತಾವ. ಮತ್ ಒಂದ್ ಕಟ್ಟಿದ್ರೆ ಸಾಕು, ಅಟ್ ಲೀಸ್ಟ್ ಒಂದು 6 ತಿಂಗಳವರೆಗೆ ಅದು ಒಂದ್ ಬಾಕ್ಸ್ ಕಟ್ಟಿದ್ನ ನಾವು ಅದರ ಪ್ರಯೋಜನ ಪಡಿಬಹುದು ಸರ್. ಅಂದ್ರೆ ತೆಂಗಿನೊಳಗೂ ಸಹಿತ ಬಹಳಷ್ಟು ಉಪಯೋಗ ಆಗ್ತಾವ. ಈ ರಿನೋಸರಸ್ ಬೀಟಲ್ ಅಂತ ಹೇಳಿ ಏನ್ ಬರ್ತದ ದುಂಬಿ, ಅದಕ್ಕ ನಾವು ಈ ಮೋಹಕ ಬಲೆಯನ್ನ ಹಾಕಬಹುದು. ರಿನೋ ಲ್ಯೂರ್ ಅಂತ ಹೇಳಿ ಇದನ್ನ ಕರೀತಾರ, ಇದನ್ನ ಗಮನಿಸಬೇಕು. ಹಿಂಗ ಸಾಕಷ್ಟು ಬೆಳೆಗಳಲ್ಲಿ ಈ ಮೋಹಕ ಬಲೆಗಳನ್ನ ಹಾಕಬಹುದು ಅಂತೀರಿ ಡಾಕ್ಟರ್? ಎಸ್ ಸರ್. ಈ ನೋಡ್ರಿ ಸರ್, ನಾವು ಲಿಸಿಲ್ಯೂರ್ ಅನ್ನೋದು ಬದ್ನಿಕಾಯಿ ಕಾಂಡ ಮತ್ತು ಹಣ್ಣು ಬೋರ್ಗೆ ಹಾಕಬಹುದು, ತರಕಾರಿಯಲ್ಲಿ ಹಾಕಬಹುದು ನಾವು. ಈವನ್ ಕಲ್ಲಂಗಡಿ, ಕುಂಬಳಕಾಯಿ, ಹೀರೆಕಾಯಿ ಇವಕ್ಕೆಲ್ಲ ಆಗ್ತದ. ಅದು ಬಂದು ಒಂದು 50 ಮೊಟ್ಟೆ ಇಡ್ತದೆ. ಇಡಬೇಕಾದಾಗ ಅದ್ರದ ಸೂಜಿಯಿಂದ ಚುಚ್ಚಿ ಅದು ಮೊಟ್ಟೆ ಇಡ್ತದೆ. ಆ ಟೈಮಲ್ಲಿ ಏನಾಗ್ತದೆ, ಆ ಪಾರ್ಟ್ ಬೆಂಡ್ ಆಗ್ಬಿಡ್ತದೆ, ಬೆಂಡ್ ಆಗಿ ಮುಂದೆ ಬೆಳೆಯೋದಿಲ್ಲ, ಅದ್ರದ್ದು ಮಾರ್ಕೆಟ್ ವ್ಯಾಲ್ಯೂ ಕಳ್ಕೋತದ. ಹಾಗಾಗಿ ಅದನ್ನ ನಾವು ಉಳಿಸ್ಕೋಬೇಕಂತಂದ್ರೆ ಇವನ್ ನಾವು ಕಟ್ಟಿದ್ರೆ ಸಾಕು, ಆ ಹುಳಗಳು ಬಂದ್ ಬಿದ್ದು ಸತ್ತು ಹೋಗ್ತಾವೆ. ಬಹಳ ಇದು ನಮ್ಗೆ ಸರಳವಾದ ಒಂದು ವಿಧಾನ, ಮತ್ತೆ ಇದು ಒಂದು ನಾವೆಲ್ ಟೆಕ್ನಾಲಜಿ ಅಂತ ನಾವು ಹೇಳ್ಬಹುದು. ಈಗ ಡಾಕ್ಟರ್, ಒಂದ್ ಸಲ ನೀವು ಲ್ಯೂರನ್ನ ಹಾಕಿ ಮೋಹಕ ಬಲೆಗಳನ್ನ ಕಟ್ಟತೀರಿ ಅಂತ ಹೇಳಿ ತಿಳ್ಕೊಳ್ಳೋಣ. ಇವತ್ತು ನೀವು ಮೋಹಕ ಬಲೆ ನೀವು ಕಟ್ಟದ್ರಿ, ಎಷ್ಟು ದಿವಸಕ್ಕೆ ಅದನ್ನ ಬದಲಾವಣೆ ಮಾಡಬೇಕಾಗ್ತದ್ರಿ? ಅದು 1 ತಿಂಗಳಿಗೆ ಒಂದ್ಸಲ ಮಾಡಬಹುದು ಸರ್. 1 ತಿಂಗಳು ವರ್ಕ್ ಆಗ್ತದ ಅದು. ಇವನ್ ಈ ಮ್ಯಾಂಗೋದಾಗ ಬಂದ ಒಂದು ರಿಸರ್ಚ್ ಮಾಡ್ತಾ ಇದಾರೆ ನಮ್ಮ ಯೂನಿವರ್ಸಿಟಿಲೆಲ್ಲ, ಅವು 6 ತಿಂಗಳು ಮಾವಿನ ಹಣ್ಣಿನಲ್ಲಿ ಬರುವ ಒಂದು ಹಣ್ಣಿನ ನೊಣ ಅದು 6 ತಿಂಗಳವರೆಗೆ ಬರುವಂತದ್ದಿದೆ. ಬಟ್ ಈ ತರಕಾರಿಯಲ್ಲಿ ಬರುವಂತವು ಅವು ಒಂದೊಂದು ತಿಂಗಳಿಗೆ ವರ್ಕ್ ಆಗ್ತವೆ. ಒಂದು ಹಾಕ್ಬಿಟ್ಟು ಸಾಕು, 1 ತಿಂಗಳವರೆಗೆ ಸಾಕು. ಅಂದ್ರೆ ತಾವು ಹೇಳೋ ಪ್ರಕಾರ ಈಗ ಎಲ್ಲಾ ಹಣ್ಣಿನ ಬೆಳೆಗಳಲ್ಲಿ, ಎಲ್ಲಾ ತರಕಾರಿಗಳಲ್ಲಿ ಏನೇನು ನಾವು ಬೆಳೆಗಳನ್ನ ಬೆಳೀತಾ ಇದ್ದೀವಿ, ಅಲ್ಲಿ ಮೋಹಕ ಬಲೆಗಳನ್ನ ಉಪಯೋಗ ಮಾಡಬಹುದು ಅಂತೀರಾ? ಹೆಂಗ? ಯಾವ್ದೇ ಬೆಳೆ ಬೆಳೆದಾಗ ಅಲ್ಲಿ ಹಣ್ಣಿನ ನೊಣ ಬಂದಾಗ ಅದಕ್ಕೆ ನಾವು ಕಂಟ್ರೋಲ್ ಮಾಡಕ್ ಇದು ಯಾವ್ದೇ ಬೆಳೆ ಇರಲಿ, ಅಲ್ಲಿನ ಹಣ್ಣಿನ ನೊಣ ಇದ್ರೆ ಸಾಕು, ಇದನ್ನ ನಾವು ಯೂಸ್ ಮಾಡಬಹುದು. ಮಾಡೋದ್ರಿಂದ ನಾವು ಒಳ್ಳೆ ಈಲ್ಡ್ ತಕೋಬಹುದು. ಯಾಕಂದ್ರೆ ಇದು ಪಾಪ್ಯುಲೇಷನ್ ಒಂದೇ ಸಲ 50 ಮೊಟ್ಟೆ ಇಡ್ತದೆ, 50 ಮೊಟ್ಟೆಯಿಂದ ಅದ್ರ ಮುಂದಿನ ಜನರೇಷನ್ ಬಹಳ ಜಾಸ್ತಿ ಆಗ್ತದ. ಹಂಗಾಗಿ ನಮ್ ಬೆಳೆ ಇಳುವರಿನೂ ಕುಂಠಿತ ಆಗ್ತದ. ಎಸ್ಪೆಷಲಿ ಈಗ ರಿಜ್ ಗಾರ್ಡ್ ನಾವು ಹೀರಿಕಾಯಿ ನೋಡಿದಾಗ ಅದು ವರ್ಷಲ್ಲ ಯಾವುದೇ ತಿಂಗಳಲ್ಲಿ ನಾವು ನೋಡಿದಾಗ ಅದ್ರ ರೇಟ್ ಕಮ್ಮಿ ಆಗಲ್ಲ, ಮಿನಿಮಮ್ ಒಂದು ಸ್ಟೇಬಲ್ ಆಗಿರ್ತದೆ ರೇಟ್. ಎಲ್ಲ ಬೇರೆ ಬೆಳೆಗಳೆಲ್ಲ ಕಮ್ಮಿ ಆಗ್ಬಹುದು, 20 ರೂಪಾಯಿ ಕೆಜಿನೂ ಬರಬಹುದು. ಬಟ್ ಹೀರಿಕಾಯಿ ನೋಡಿದಾಗ ಅದು 60 ರೂಪಾಯಿಗಿಂತ ಕಮ್ಮಿ ಇರೋದಿಲ್ಲ. ಇದು ನಮ್ಮ ರೈತರಿಗೆ ಒಳ್ಳೆ ಒಂದು ಆರ್ಥಿಕ ಸದೃಢತೆಯನ್ನು ಕೊಡ್ತದೆ ಸರ್. ಡಾಕ್ಟರ್, ಈಗ ರಾಸಾಯನಿಕಗಳನ್ನ ಬಳಸೋದ್ರಿಂದ ಸಾಕಷ್ಟು ಖರ್ಚು ನಮ್ಮ ರೈತರು ಮಾಡ್ತಾ ಇದ್ದಾರೆ. ಅದು ರಾಸಾಯನಿಕದ ಮೇಲೆ ಆಗುವಂತ ಖರ್ಚು, ಆಮೇಲೆ ಮೋಹಕ ಬಲೆಗಳ ಮೇಲೆ ಏನವರು ಖರ್ಚು ಮಾಡ್ತಾ ಇದ್ದಾರೆ, ಎಷ್ಟು ಕಡಿಮೆ ಖರ್ಚಾಗ್ತದಂತೀರಿ? ಮೋಹಕ ಬಲೆಗಳ ಮೇಲೆ ಆಗುವಂತ ಖರ್ಚೇನು ರಾಸಾಯನಿಕಗಳಿಗೆ ಕಂಪೇರ್ ಮಾಡಿದ್ರೆ, ಹೋಲಿಕೆ ಮಾಡಿದ್ರೆ? ಮೋಹಕ ಬಲೆ ಏನಿಲ್ಲ, ಅದು 50 ರೂಪಾಯಿಗೆ ಒಂದು ಸಿಗ್ತದೆ. ಅದು 1 ತಿಂಗಳವರೆಗೆ ನಡೀತದೆ. ಇದು ನಾವು ಒಂದು ರಿಸರ್ಚ್ ಮಾಡಿದ ಒಂದು ರಿಸಲ್ಟ್ ಪ್ರಕಾರ 50-60% ನಾವು ಪೆಸ್ಟಿಸೈಡ್ ಏನು ಕೀಟನಾಶಕ ಯೂಸ್ ಮಾಡ್ತೀವಿ, ಅದನ್ನ ನಾವು ಕಮ್ಮಿ ಮಾಡಬಹುದು. ನೇಚರ್ ಮೇಲೂ ನಮ್ಗೆ ಅದು ಸೇಫ್ ಆಗ್ತದೆ, ಸುರಕ್ಷಿತವಾಗಿರ್ತದೆ, ಮತ್ತೆ ನಮಗೂ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ. ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ ಅಂತ ಕಲ್ಕತ್ತಾವರು, ಅವರ ಒಂದು ರಿಸರ್ಚ್ ಪ್ರಕಾರ 50-60% ನಮ್ಗೆ ಪೆಸ್ಟಿಸೈಡ್ ಸ್ಪ್ರೇನ ನಾವು ಕಮ್ಮಿ ಮಾಡಬಹುದು. ಇದು ಸಿಂಪಲ್. ಆಕ್ಚುಲಿ ನಮ್ಗೆ ಯಾರಿಗೂ ಟೈಮ್ ಇಲ್ಲ ಇಂದಿನ ದಿನದಾಗ. ಏನಾಗ್ತದೆ, ಜನಗಳೆಲ್ಲ ಆರಾಮಾಗಿರ್ಬೇಕಂತಾರ. ಎಟಿಎಂ ದಾಗ ಹೋದ್ರೆ ದುಡ್ಡು ಬರ್ಬೇಕು, ಯಾರು ಕೆಲಸ ಮಾಡ್ತಾ ಇಲ್ಲ. ಇದು ಏನಾಗ್ತದೆ, ಫಿರ್ಮನ್ ಟ್ರ್ಯಾಪ್ ಹೋಗಿ ಒಂದ್ ಕಡೆ ಕಟ್ಟಿದ್ರೆ ಸಾಕು, ತಾನೇ ಹುಳಗಳು ಬಂದು ಬೀಳ್ತಾವ, ಅವು ಸತ್ತೇ ಹೋಗ್ತಾವ, ಕಿಲ್ ಮಾಡೋದು ಬೇಕಾಗಿಲ್ಲ. ಇದು ಒಂದು ಒಳ್ಳೆ ತಂತ್ರಜ್ಞಾನ ಅಂತ ಹೇಳಬಹುದು. 50-60% ನಾವು ಪೆಸ್ಟಿಸೈಡ್ ಕಮ್ಮಿ ಮಾಡೋದು. ಅದಕ್ಕೆ ಹಾಕಿರುವಂತ ದುಡ್ಡು, ಟೈಮ್ ಮತ್ತೆ ಲೇಬರ್ ಚಾರ್ಜ್ ಎಲ್ಲ ಉಳಿಸ್ತದ. ನಾವು ಒಬ್ರು ಹೋಗಿ ಅಲ್ಲೊಂದು ನಾಲ್ಕು ಕಟ್ಟಬಹುದು, ಒಂದ್ ಎಕರೆಗೆ ನಾಲ್ಕು, ಬಹಳ ಒಂದು 10 ನಿಮಿಷ ಟೈಮ್ ಸರ್. ಈ ಕೆಲಸವನ್ನು ಯಾರಾದ್ರೂ ಮಾಡಬಹುದು, ಇದೇನು ಕಲಿಬೇಕಾಗಿಲ್ಲ, ಏನಿಲ್ಲ, ಇದನ್ನ ಯಾರಾದ್ರೂ ಸರಳವಾಗಿ ಮಾಡುವಂತಹ ಒಂದು ಕೆಲಸವನ್ನ ತಾವು ಹೇಳಿದ್ರಿ. ಈಗ ಮೋಹಕಬಲೆ ಕಟ್ಟಿದ ನಂತರ ಸಾಕು, ಇದ್ರದ್ದು ಆಯಸ್ಸು ಮುಗೀತು, ಇದನ್ನ ನಾವು ವಿಲೇವಾರಿ ಮಾಡಬೇಕು ಅಂತಂದಾಗ ಹೆಂಗ್ ಮಾಡ್ಬೇಕಂತೀರಿ? ಅದು ವಿಲೇಮಾರಿ ಅಂತ ಅನ್ನೋದು ಏನಿಲ್ಲ, ಅವು ಸತ್ತೆ ಹೋಗ್ತಾವ ಹುಳುಗಳು. ಇಸ್ ವೆರಿ ಸಿಂಪಲ್. ಅದು ಲೂರ್ ಅಂತ ಬಾಕ್ಸ್ ಸಿಗ್ತಾವ ಮಾರ್ಕೆಟ್ ಅಲ್ಲಿ, ಫ್ಲೈವುಡ್ 5 cm x 5 cm ಚಿಕ್ಕದಾಗೇ ಇರ್ತಾವ. ಅವು ತಂದು ನಾವು ಅದೇನ್ ದೊಡ್ಡ ಟೆಕ್ನಾಲಜಿ ಏನಲ್ಲ, ನಾವು ಬಾಟ್ಲ್ ಮನೆಗೆ ಅಲ್ಲಿ ಇಲ್ಲಿ ಬಿದ್ದಿರ್ತಾವ ನೀರು ಕುಡಿಯೋದು, ಆ ಬಾಟ್ಲಿಗೆ ಮ್ಯಾಲ್ಪರ್ಸಿ ಅದು ನೆಕ್ ರೀಜನ್ ಅಲ್ಲಿ 4 ಸೈಡ್ಗೆ ಹೋಲ್ ಹಾಕಿ ಒಂದ್ ಕಡೆ ಗಿಡಕ್ಕೆ ಕಟ್ಟಿದ್ರೆ ಸಾಕು ಅಷ್ಟೇ. ಬಹಳ ಕಮ್ಮಿ, ಇಸ್ ವೆರಿ ಸಿಂಪಲ್ ಲೇಮನ್, ಸರಳವಾಗಿರಂತದ್ದು. ಅದಕ್ಕೆ ವಿಲೇಮಾರಿ ಅಂದ್ರೆ ನಾವು ಬಾಟ್ಲ್ ತೆಗೆದು ಒಂದ್ ಕಡೆ ಇಟ್ಲು ಸಾಕು, ಅಥವಾ ಅದು ಹೋದ್ರು ಪರವಾಗಿಲ್ಲ, ಬಾಟ್ಲ್ ಅಲ್ಲಿ ಇಲ್ಲಿ ಬಿದ್ದೇ ಇರ್ತಾವ, ತರಬಹುದು, ಈಸಿ. ಇದು ಸಿಟಿಗೆ ಹೋಗಿ ಅಂಗಡಿ ಹೋಗಿ ನಾವು ಪೆಸ್ಟ್ ಖರೀದಿ ಮಾಡೋದು ಬೇಕಾಗಿಲ್ಲ, ಅಷ್ಟು ದುಡ್ಡು ಹಾಕೋದು ಬೇಕಾಗಿಲ್ಲ. 50 ರೂಪಾಯಿಗೆ ಒಂದು ಫೋನ್ ಮಾಡಿದ್ರೆ ಅವ್ರು ನಮ್ಮ ಮನೆಗೆ, ಅವ್ರು ಫಿರ್ಮನ್ ಟ್ರಾಪ್ಸ್ ಲ್ಯೂರ್ಸ್ ಅಂತ ಏನಂತಾರ, ಅವ್ರು ನಮ್ಮ ಮನೆಗೆ ಕಳ್ಸಿಕೊಡ್ತಾರೆ. ಅವೇನ್ ಬಹಳ ಕಾಸ್ಟ್ಲಿ ಏನಿಲ್ಲ, 50 ರೂಪಾಯಿಗೆ ಒಂದ್ ಕಳಿಸ್ತಾರೆ. ಒಂದ್ ಎಕರೆಗೆ ಬಹಳ ಆದ್ರೆ ಒಂದ್ 200 ರೂಪಾಯಿ ಖರ್ಚು ಬರ್ತದೆ ಅಷ್ಟೇ. ನಾವು ಪೆಸ್ಟ್ ಖರೀದಿ ಮಾಡಕ್ ಹೋದ್ರೆ 1000 ಬೇಕು, 2000 ಬೇಕು. ಈಗ ಬಹಳ ಕಾಸ್ಟ್ಲಿ ಆಗಿದೆ, ಹೊಸ ಹೊಸ ಪೆಸ್ಟಿಸೈಡ್ಸ್ ಬಂದಿರೋ. ಇದು ಇಸ್ ವೆರಿ ಸಿಂಪಲ್, ಕಮ್ಮಿ ರೇಟ್ ಅಲ್ಲೇ ಕಂಟ್ರೋಲ್ ಆಗ. ಬಹಳ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ ಡಾಕ್ಟ್ರೆ. ಈಗ ಇನ್ನೊಂದು ನಮ್ಮ ರೈತರಿಗೆ ಅನುಕೂಲವಾಗಿರುವಂತದ್ದು ಅಂತಂದ್ರೆ ಅಂಟು ಬಲೆಗಳು. ಅದು ಹಳದಿ ಅಂಟು ಬಲೆ ಇರಬಹುದು, ನೀಲಿ ಅಂಟು ಬಲೆ ಇರಬಹುದು, ಇವುಗಳಿಂದ ನಾವು ಕೀಟಗಳ ನಿರ್ವಹಣೆಯನ್ನ ಬಹಳ ಸರಳವಾಗಿ ಮಾಡಬಹುದು. ಅನೇಕ ರೈತರು ಇದರ ಅನುಭವ ಕೂಡ ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ? ಅಂಟು ಬಲೆ ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ಅದು ಏನಾಗಿರ್ತದ, ಕಲರ್ ನೀಲಿ ಕಲರ್ ಪೇಪರ್ ಹಾಳೆ ತಗೊಂಡ್ಬಿಟ್ಟು, ಸ್ಪೆಷಲಿ ಪ್ಲಾಸ್ಟಿಕ್ ತಗೋಬೇಕದು. ತಗೊಂಡ್ಬಿಟ್ಟು ನಾವು ಕ್ಯಾಸ್ಟರ್ ಎಣ್ಣೆ ಹಚ್ಚಿ ಹೊಲದಾಗ ಅಲ್ಲೊಂದು ಒಂದ್ ಎಕರೆಗೆ ಒಂದು ಬಹಳ ಆದ್ರೆ ಒಂದು 8-10 ಹಾಕಿದ್ರೆ ಸಾಕು, ಅವೇ ಬಂದು ಅಂಟ್ಕೊಂಡು ಸಾಯ್ತಾವ. ಯಾಕಂದ್ರೆ ಅದ್ರದ್ದು ಲೈಫ್ ಸೈಕಲ್ ಏನಿರ್ತದ ಬಹಳ ಕಮ್ಮಿ ಇರ್ತಾವ. 20-25 ದಿವಸದಾಗೆ ಇರ್ತಾವ. 20 ದಿವಸ ತಿಳ್ಕೊ ಮತ್ತ ಮೊಟ್ಟೆ ಹಾಕ್ತಾವ, ಮತ್ತ ಅದ್ರ ಸಂಖ್ಯೆ ಹೆಚ್ಚಾಗ್ತದ. ಹಿಂಗಾಗಿ ನಮ್ ಬೆಳೆ ಬಾಧೆ ಆಗ್ಬಿಟ್ಟು ಲಾಸ್ ಆಗ ಚಾನ್ಸ್ ಇರ್ತದ. ಇದರಿಂದ ಏನಾಗ್ತದ, ನಾವು ಪೆಸ್ಟಿಸೈಡ್ ಸೇವ್ ಮಾಡಬಹುದು. ಮತ್ತ ಕೆಮಿಕಲ್ ಸ್ಪ್ರೇ ಖರೀದಿ ಮಾಡೋದು ಬೇಕಾಗಿಲ್ಲ, ಸ್ಪ್ರೇ ಮಾಡೋದು ಬೇಕಾಗಿಲ್ಲ, ಲೇಬರ್ ಬೇಕಾಗಿಲ್ಲ. ಒಂದ್ ಕಡೆ ಹಚ್ಚಿಬಿಟ್ರೆ ಸಾಕು, ನಮ್ ಕಣ್ಣಿಗೆ ಕಾಣ್ತಾವ, ಬಂದು ಮೆತ್ಕೋತಾವ, ಅಂಟ್ಕೋತಾವೆ. ಸೊ ಬ್ಲೂಗೆ ನಾವು ಸ್ಟಿಕ್ಕಿ ಟ್ರ್ಯಾಪ್ ಅಂದ್ರೆ ಥ್ರಿಪ್ಸ್ ಗೆ ನಾವು ಯೂಸ್ ಮಾಡಬಹುದು. ಹಳದಿ ಕಲರ್ ಗೆ ವೈಟ್ ಫ್ಲೈ ಅಂತ ಬಿಳಿ ನೋಣ ಮತ್ತೆ ಎಫಿಡ್ಸ್ ಏನಂತ ಮತ್ತೆ ಜಿಗಿ ಹುಳಕ್ಕೆ ನಾವು ಯೂಸ್ ಮಾಡಬಹುದು. ಹಳದಿ ಮತ್ತೆ ಬ್ಲೂ ಇವೆರಡು ಬಿಟ್ಟು ಸಾಕು. ಬ್ಲೂ ಕಲರ್ ಗೆ ಥ್ರಿಪ್ಸ್ ಬರ್ತದೆ, ಯೆಲ್ಲೋ ಕಲರ್ ಅಂದ್ರೆ ಬಿಳಿ ನೋಣ ಮತ್ತೆ ಏನು ಎಫಿಡ್ಸ್, ಮತ್ತೆ ಇನ್ನೊಂದು ಜಿಗಿ ಹುಳ, ಅದು ಮಾವಿನ ಹಣ್ಣು ಆಗಿರ್ಬೋದು ಅಥವಾ ಬೆಂಡೆಕಾಯಲ್ಲಿ ಬರುವಂತ ಒಂದು ಜಿಗಿ ಹುಳ ಆಗಿರ್ಬೋದು. ಇಟ್ಸ್ ವೆರಿ ಸಿಂಪಲ್. ಎಲ್ಲ ಕಡೆ ಸಿಗ್ತಾವ, ತಂದು ಕ್ಯಾಸ್ಟರ್ ಆಯಿಲ್ ಅಥವಾ ಯಾವ್ದೇ ಜಿಗಿ ಪದಾರ್ಥ ಹಚ್ಚಿದ್ರೆ ಸಾಕು, ತಾನಾಗೆ ಅವು ಬಂದು ಬೀಳ್ತಾವ, ನಾವು ಕಣ್ಣಲ್ಲಿ ನೋಡಬಹುದು. ಸೊ ಇದರಿಂದ ನಾವು ಸ್ವಲ್ಪ ಮಟ್ಟಿಗೆ 30-40% ನಾವು ಪೆಸ್ಟಿಸೈಡ್ ಅನ್ನ ಕಮ್ಮಿ ಮಾಡಬಹುದು. ಅಂದ್ರೆ ಇದು ಒಂದೇ ಮಾಡೋದ್ರಿಂದ ಎಲ್ಲ ಆಗ್ತಾವ ಅಂತಲ್ಲ, ಇದ್ರ ಜೊತೆ ಫೆರಮೋನ್ ಟ್ರ್ಯಾಪ್ ಆಗ್ಬಹುದು, ಅಂಟು ಬಲೆ ಆಗಿರ್ಬೋದು, ಅಥವಾ ಹೊಲದಾಗ ಬಾರ್ಡರ್ ಅಲ್ಲಿ ಸರೌಂಡಿಂಗ್ ಅಲ್ಲಿ ನಾವು ಮೋಹಕ ಬೆಳೆ ಅಂತ ಇನ್ನು ಬರ್ತಾವ. ಈಗ ಚೆಂಡು ಹೂವು ಆಗಿರ್ಬೋದು, ಅವು ಬೆಳೆದ್ರಿಂದ ಮೇನ್ ನಾವು ಹೊಲದ ಬೆಳೆ ಏನ್ ಬೆಳೆದಿರ್ತೀವಿ ಅಲ್ಲಿ ಹೋಗೋದ್ಕಿಂತ ಈ ಚೆಂಡು ಹೂವಿಗೆ ಅವು ಜಾಸ್ತಿ ಇಷ್ಟಪಟ್ಟು ಆ ಕಡೆ ಬರ್ತಾವ, ಬಂದು ಅವನ್ನೇ ಹಾಳು ಮಾಡ್ತಾವ. ಇವನ್ ಅವ್ ತಗೊಂಡು ನಾವು ಕಿಲ್ ಮಾಡಕ್ಕೂ ಈಸಿ ಆಗ್ತದೆ, ಕಂಟ್ರೋಲ್ ಮಾಡಕ್ಕೂ ಈಸಿ ಆಗ್ತದೆ. ಇವನ್ ಯೂಸ್ ಮಾಡೋದ್ರಿಂದ ನಾವ್ ಇಲ್ಲಿ ಏನಾಗ್ತದೆ, ಓವರ್ ಆಲ್ ನಾವು ನೋಡಿದಾಗ ನಾವು ಪೆಸ್ಟಿಸೈಡ್ ಯೂಸ್ ಮಾಡಲ್ಲ, ದುಡ್ಡು ಕಮ್ಮಿ ಆಗ್ತದೆ ಮತ್ತೆ ಆರೋಗ್ಯದ ಮೇಲೂ ನಮ್ಗೆ ಒಳ್ಳೆ ಒಂದು ಪ್ರಭಾವ ಬೀರ್ತದೆ ಅಂತ ನಾನು ಹೇಳ್ಬೋದು. ಅಂಟು ಬಲೆಗಳ ಮೇಲೆ ಏನು ಖರ್ಚಾಗ್ತದೆ ಅಂತೀರಿ? ಅಂಟು ಬಲೆ ಖರ್ಚೇನಿಲ್ಲ, ಅವು 10 ರೂಪಾಯಿಗೆ ಒಂದ್ ಸಿಗ್ತಾವ್ರಿ. ಒಂದ್ ಎಕರೆಗೆ ಒಂದು 8 ಹಾಕಿದ್ರೆ ಒಂದು ಅದು ಬಹಳ ಕಾಸ್ಟ್ಲಿ ಇತ್ತು. ಅದನ್ನ ಮತ್ತೆ ರೀಯೂಸ್ ಮಾಡಬಹುದು ನಾವು. ಅದನ್ನ ಯೂಸ್ ಮಾಡಿದ ನಂತರ ಮತ್ತೆ ಒಂದ್ ತಿಂಗಳ ಆದ ನಂತರ ಮತ್ತೊಂದ್ಸಲ ಔಡಲ ಎಣ್ಣೆ ಹಚ್ಚಿದ್ರೆ ಮತ್ತೊಂದ್ಸಲ ಯೂಸ್ ಮಾಡಬಹುದು. ತಿರುಗಿ ತಿರುಗಿ ನಾವು ಖರೀದಿ ಮಾಡುವಂತದ್ದು ಇಲ್ಲಿ ಅವಶ್ಯಕತೆ ಇರುವುದಿಲ್ಲ ಸರ್. ಅಂದ್ರೆ ನಾವು ನಮ್ಮ ಹೊಲದೊಳಗೆ ಯಾವತ್ತು ಅಂಟು ಬಲೆಗಳನ್ನ ಇಟ್ಟಿದ್ರೆ, ಹಚ್ಚತಾ ಇದ್ರೆ ಕೀಟಗಳನ್ನ ನಾವು ಸರಳವಾಗಿ ನಿರ್ವಹಣೆ ಮಾಡಬಹುದು ಅಂತೀರಿ? ಎಸ್ ಸರ್. ಸ್ಪೆಷಲಿ ಇವು ರಸ ಹೀರುವ ಕೀಟಗಳು ಈ ಅಂಟು ಬಲೆಗಳು ಯೂಸ್ ಆಗ್ತವೆ. ಯಾಕಂದ್ರೆ ಅವು ರಸ ಹೀರುವ ಕೀಟಗಳು ಬಂದೇ ಬರ್ತಾವೆ. ಯಾವುದೇ ಒಂದು ನಮ್ದು ಒಂದು ಪ್ಲಾಂಟ್ ಇದ್ದಾಗ ಅವು ಒಂದು ಸ್ಟೇಜ್ ಅಲ್ಲಿ ಇವು ಹುಳಗಳು 100% ಬಂದೇ ಬರುವಂತ ಚಾನ್ಸ್ ಇರ್ತದ. ಮತ್ತೆ ಅವು ಬಂದ್ರು 1-2 ಬರೋದಿಲ್ಲ, ಅವ್ರ ಪಾಪ್ಯುಲೇಷನ್ 1000 ಇರ್ತಾವ. ಸೊ ಹಂಗಾಗಿ ಅವು ಕಂಟ್ರೋಲ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಮಟ್ಟಿಗೆ ನಾವು ಅದನ್ನು ನಿಯಂತ್ರಣ ಮಾಡಬಹುದು ಅಂತ ಹೇಳ. ಡಾಕ್ಟರ್ ರಾಜ್ಕುಮಾರ್ ಅವರೇ, ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ರೈತ ಬಾಂಧವರಿಗೆ ತಾವು ತಮ್ಮ ನಂಬರ್ ಅನ್ನು ಕೊಡ್ತೀರಿ? ಎಸ್ ಸರ್. ನಮ್ಮ ನಂಬರ್ ಬಂದ್ಬಿಟ್ಟು 9035622829. ಆತ್ಮೀಯರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಏನ್ ನಂಬರ್ ಹೇಳಿದ್ದಾರೆ ಅದನ್ನ ನಾನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9035682829. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಮೋಹಕ ಬಲೆ ಇರಬಹುದು, ಅಂಟು ಬಲೆ ಇರಬಹುದು, ಅಥವಾ ಕೀಟ ನಿರ್ವಹಣೆ ಬಗ್ಗೆ

ಈಗ ಕೇಳೋಣ ಬಸಣ್ಣ ಇಬ್ರಾಹಿಂಪುರ ಹಾಗೂ ಸಂಗಡಿಗರಿಂದ ಕೋಲಾಟ ಪದವನ್ನ. ¡Suscríbete!